ಇಂದಿಂದ 9ನೇ ತರಗತಿಯಿಂದ ಮೇಲ್ಪಟ್ಟ ಇಸ್ಕೂಲ್ ಕಾಲೇಜುಗಳ ತರಗತಿಗ ಸುರಾವುಟು. ಇಂದು ಜಿಲ್ಲೆನ ಇಸ್ಕೂಲ್ ಕಾಲೇಜುಗಳಿಗೆ ಮಕ್ಕ ತುಂಬಾ ಖುಷಿ ಖುಷಿಯಾಗಿ ಬಂದದ್ದು ವಿಶೇಷ ಆಗಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಶ್ರೀಧರನ್ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಭೇಟಿ ಕೊಟ್ಟು ಮಕ್ಕಳನ್ನ ಸ್ವಾಗತ ಮಾಡಿಕೊಂಡು ಧೈರ್ಯದಿಂದ ಇಸ್ಕೂಲ್ ಕಾಲೇಜಿಗೆ ಬನ್ನಿ ಅಂತ ಹೇಳ್ದು. ಅಲ್ಲಿಂದ ಶಿಕ್ಷಣಾಧಿಕಾರಿಗೆ ಮಾತಾಡಿ ಸರ್ಕಾರದ ಎಲ್ಲಾ ಮಾರ್ಗಸೂಚಿಗಳ ಸರಿಯಾಗಿ ಪಾಲನೆ ಮಾಡಿಯಳೋ, ಒಂದು ಬೆಂಚಿಲಿ ಇಬ್ಬರಿಗೆ ಮಾತ್ರ ಕೂರಿಕೆ ಅವಕಾಶನ ಕೊಟ್ಟಳೋ, ಇಸ್ಕೂಲ್ನ ಎಲ್ಲಾ ಕಾಂಬಾರಿಗಳ ಸ್ಯಾನಿಟೈಸ್ ಮಾಡಿ ಎಚ್ಚರ ತಗೊಂಡಳೋ, ಇಂದು ಶೇಕಡ 45ರಷ್ಟು ಮಕ್ಕ ಹಾಜರಾಗೊಳ್ಳುತ್ತ ಮಾಹಿತಿ ಕೊಟ್ಟಳು. ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ವಿಷ್ಣುಮೂರ್ತಿಯವರು ಮಾತಾಡಿ ಜಿಲ್ಲೆಯಲ್ಲಿ 65 ಪದವಿ ಪೂರ್ವ ಕಾಲೇಜಿಗೆ ಹುಟ್ಟು, ಇದರಲ್ಲಿ 14 ಸರ್ಕಾರಿ, 13 ಅನುದಾನಿತ, 34 ಅನುದಾನ ರಹಿತ, ಹಂಗೆ 4 ವಸತಿ ಕಾಲೇಜುಗಳಲ್ಲಿ ಕ್ಲಾಸ್ ಸುರಾವುಟು. ಮಕ್ಕ ತುಂಬಾ ಕುಸಿಲಿ ಇಂದು ಕಾಲೇಜಿಗೆ ಹಾಜರಾಗಿದ್ದು ಅಂತ ಮಾಹಿತಿ ಕೊಟ್ಟಳು. ಇಂದು ಕೊರೋನಾ ಲಸಿಕಾ ಅಭಿಯಾನ ಜಿಲ್ಲೆಯ 122 ಕೇಂದ್ರಗಳಲ್ಲಿ ತುಂಬಾ ಲಾಯಕಾಗಿ ನಡೆದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ಮಡಿಕೇರಿ ಓಂಕಾರ ಸದನದಲ್ಲಿರುವ ಲಸಿಕಾ ಕೇಂದ್ರಕ್ಕೆ ಖುದ್ದಾಗಿ ಹೋಗಿ ನೋಡಿದ್ರು. ಅಲ್ಲಿಂದ 18 ವರ್ಷ ಮೇಲ್ಪಟ್ಟ ಎಲ್ಲವೂ ತಪ್ಪದೆ ಲಸಿಕೆನ ತಕೊಳಕು, ಜಿಲ್ಲೆಗೆ 20,000 ಲಸಿಕೆನ ಗುರಿಲಿ 15,300 ಜನ ಲಸಿಕೆನ ತಕೊಂಡಳು. ಜಿಲ್ಲೆಯಲ್ಲಿ ಸುರುಣ ಹಂತದ ಲಸಿಕೆಯಲ್ಲಿ 86% ಪ್ರಗತಿ ಆಗುತ್ತು, 100% ಪ್ರಗತಿ ತಾಕೆ ಪ್ರಯತ್ನ ಪಡ್ತಾವಳು. ಇದಕ್ಕೆ ಎಲ್ಲವೂ ಸಹಕಾರ ಕೊಡಕು, ಹಂಗೆ ತಡಿಲಿ ಏನಾರ ಆರೋಗ್ಯ ತಾಪತ್ರೆಗೆ ಕಂಡು ಬಂದರೆ ಪರೀಕ್ಷೆ ಮಾಡಿಸಿಕೊಂಡು ಎಚ್ಚರ ತಗೊಳಕು ತಾ ಹೇಳ್ದು. ವಿರಾಜಪೇಟೆ ಖಂಡಂಗಾಲ ಗ್ರಾಮದ ಕೆಂಜಂಗಡ ಸನ್ನಿ ಕಾರ್ಯಪ್ಪ ಚಿತ್ರ ದಂಪತಿಗಳ ಮಗಳು ಸುಚೇತಾ ಕಾರ್ಯಪ್ಪವು ಎಂಟೆಕ್ಲಿ ಸುರುಣ ರ್ಯಾಂಕನ್ನು ಪಡ್ಕೊಂಡು ಚಿನ್ನದ ಪದಕನ ಪಡ್ಕೊಂಡಳು. ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ವರ್ಷದ ಇನಾಮ್ ಪ್ರಕಟ ಆಗುತ್ತು. 6 ಜನ ಪತ್ರಕರ್ತರು ಇನಾಮ್ಗೆ ಆಯ್ಕೆಯಾಗಳು. ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ತೇಲಪ್ಪಂಡ ಕವನ್ ಕಾರ್ಯಪ್ಪ, ಕೆಎಸ್ ಮೂರ್ತಿ, ನಾಗರಾಜ ಶೆಟ್ಟಿ, ವಿಜಯ ಹಾನಗಲ್ಲು, ಎಂಎಸ್ ಸುನಿಲ್, ವಿಶ್ವಕುಂಬೂರು ಇವಕ್ಕೆ ನಾಳೆ ಬೆಳಿಗ್ಗೆ 10:30 ಅಲ್ಲಿನ ಸಫಾಲಿ ಸಭಾಬಾಡಿಲಿ ಇನಾಮನ ಕೊಟ್ಟವೆ. ಹಂಗೆ ಪತ್ರಕರ್ತರ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಸಹ ಕೊಟ್ಟವೆ ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿಗ ತಿಳಿಸಿಳು. ಯುವ ಕಾರ್ಯ ಹಂಗೆ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಹಂಗೆ ಚೆಂಬು ಸಂಪಾಜೆ, ಭಗವಾನ್ ಯುವಜನಾ ಸಂಘ, ಈ ಎಲ್ಲವರ ಕೂಡುಕೂಟರಿ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆಯ ಪ್ರಯುಕ್ತ ಇದೇ ತಿಂಗಳ 25ಕ್ಕೆ ಸಾಯಂಕಾಲ 4 ಫಿಟ್ ಇಂಡಿಯಾ ಸ್ವಾತಂತ್ರ್ಯ ಓಟ, ಸಂಪಾಜೆ ಚೆಕ್ಪೋಸ್ಟ್ಲಿ ಏರ್ಪಾಡಾಟು. ಪಡಿತರ ಚೀಟಿದಾರರ ಇಕೆವೈಸಿ ಕೆಲಸ ಮಾಡಿಕೆ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದೇ ತಿಂಗಳ 30 ಮುಟ ಪ್ರತಿದಿನ ಮಧ್ಯಾಹ್ನ 12 ಸಾಯಂಕಾಲ 4 ಮುಟ ಮಾಡಿಸಿಕೊಳ್ಳಿಕ್ಕೆ ಅವಕಾಶ ಉಂಟು. ಇಕೆವೈಸಿನ ಇನ್ನೂ ಮಾಡಿಸಿಕೊಳ್ಳದವು ತಪ್ಪದೆ ಮಾಡಿಸಿಕೊಳ್ಳಕೂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನ ಉಪನಿರ್ದೇಶಕ ಗೌರವ್ ಕುಮಾರ್ ಶೆಟ್ಟಿ ಅವರು ತಿಳಿಸಿಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಅರೆಭಾಷೆ ಗೌಡ ಸಮಾಜ ಆಲೂರು ಸಿದ್ದಾಪುರ ಇವರ ಕೂಡುಕೂಟಲಿ ಇದೇ ತಿಂಗಳ 20-23 ಮುಟ ಅರೆಭಾಷೆ ಗೌಡ ಸಮಾಜದ ಸಭಾಭವನ ಸಂಗಯ್ಯನಪುರಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಏರ್ಪಾಡಾಟು. 20:00 ಶಿಬಿರದ ಉದ್ಘಾಟನೆ ನಡೆದಿದೆ. ಜಂಬರಲ್ಲಿ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೆ, ಪ್ರಿನ್ಸಿಪಾಲ್ ನಂಗಾರು ನಿಂಗರಾಜವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಶಿಬಿರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅತ್ಯಾಡಿ ಪೂವಯ್ಯ, ಯಡಿಕೇರಿ ಜಯರಾಮ್, ಕಡ್ಡ್ಯದ ಶ್ಯಾಮಲಾ ತಾರಣಯ್ಯ, ಪರ್ಲಕೋಟಿ ಭವನಿ ತಮ್ಮಯ್ಯವು ಭಾಗವಹಿಸಿ ಸಂಸ್ಕೃತಿ ಆಚಾರ ವಿಚಾರದ ಕುರಿತು ಮಾಹಿತಿ ಕೊಟ್ಟವೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ನಾಪೋಕುಲು ಕೊಡವ ಸಮಾಜದ ಕೂಡುಕೂಟಲಿ ಇದೇ ತಿಂಗಳ 21 ಬೆಳಿಗ್ಗೆ 10 ಅಪ್ಪಚ್ಚ ಕವಿ ಸಭಾಬಾಡೆ ಕೊಡವ ಸಮಾಜ ನಾಪೋಕುಲ್ಲಿ ಅಕಾಡೆಮಿನ ಅಧ್ಯಕ್ಷೆ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವರ ಅಧ್ಯಕ್ಷತೆಯಲ್ಲಿ ಹರದಾಸ ಅಪ್ಪ ನೆರವಂಡ ಅಪ್ಪಚ್ಚ ಕವಿನ 153 ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ವಿಚಾರ ಮಂಡನೆ, ಅಪ್ಪಚ್ಚ ಕವಿನ ಹಾಡು, ಹಂಗೆ ಅಕಾಡೆಮಿ ಪ್ರಕಟ ಮಾಡಿದ ಪುಸ್ತಕ ಮತ್ತೆ ಸಿಡಿನ ಪ್ರದರ್ಶನ ಹಂಗೆ ಮಾರಾಟ ಸಹ ಏರ್ಪಾಡಾಟು. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 54 ಜನರಿಗೆ ಪತ್ತೆಯಾಗುತ್ತು. ಮಡಿಕೇರಿ ತಾಲೂಕಲ್ಲಿ 14, ಸೋಮವಾರಪೇಟೆ ತಾಲೂಕಲ್ಲಿ 13, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 27 ಸೇರಿದಂಗೆ 54 ಜನರಿಗೆ ಕಾಯಿಲೆ ಪತ್ತೆ ಆಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 34,495 ಕಾಯಿಲೆ ಬಂದುಟ್ಟು, 24 32 ಜನ ಗುಣಗಳು. ಇಂದಿನವರೆಗೆ 33,463 ಕಾಯಿಲೆ ತಾಗಿ ಬಚ್ಚಾವಾಗಳು. 610 ಸಕ್ರಿಯ ಪ್ರಕರಣ ಉಂಟು. 24 ಯಾವುದೇ ಸಾವಿನ ಪ್ರಕರಣ ವರದಿಯಾತ್ಲೆ. ಇಂದಿನವರೆಗೆ 422 ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 53 ಕಂಟೈನ್ಮೆಂಟ್ ವಲಯಗ ಉಂಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 1.81 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರ್ಲತಾ ಸೊಮಲವು ಮಾಹಿತಿ ಕೊಟ್ಟಳು. ಇದೇ ತಿಂಗಳ 27 ಅಕ್ಟೋಬರ್ 3 ಮುಟ ಜೋಡಾರ್ನ ಅಮನ್ಲಿ ನಡೆಯುತ್ತಿರುವ ಫಿಬಾ ಏಷ್ಯಾಕಪ್ ಹೆಣ್ಣುಜನರ ಬಾಸ್ಕೆಟ್ಬಾಲ್ ಆಟಕ್ಕೆ ಭಾರತ ತಂಡದ ಜಿಲ್ಲೆನ ನವನೀತಾ ಪಟ್ಟೆಮನೆ ಭಾಗವಹಿಸಿವೆ. ಇವು ಸುಂಟಿಕೊಪ್ಪ ಗದ್ದೆಹಳ್ಳದ ಪಟ್ಟೆಮನೆ ಉದಯಕುಮಾರ್ ಗಿರಿಜಾ ದಂಪತಿಗಳ ಮಗಳು. ಮಡಿಕೇರಿ ಮಿಲಿಟರಿ ಕ್ಯಾಂಟೀನಿಗೆ 18 ಹೊಸ ವಸ್ತು ಗವಾದರಿಂದ ಯಾವುದೇ ತರಹದ ವ್ಯಾಪಾರ ವ್ಯವಹಾರ ಇರುವುದಿಲ್ಲ ಅಂತ ಕ್ಯಾಂಟೀನ್ ವ್ಯವಸ್ಥಾಪಕರು ತಿಳಿಸಿಡು.

ಕಿಗ್ಗಾಲು ಗ್ರಾಮದ ಮೊಟ್ಟೆಮನೆ ದಿವಂಗತ ತಮ್ಮಯ್ಯ ಅವರ ಪತ್ನಿ ಕಮಲಾ ಅವರು ಇಂದು ನಿಧನರಾಗಿದ್ದು 80 ವರ್ಷ ಪ್ರಾಯದ ಮೊಟ್ಟೆಮನೆ ಕಮಲಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಕಿಗ್ಗಾಲು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿಯ. ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್ ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಅತಿವೃಷ್ಟಿ ಬೆಳೆ ನಷ್ಟ ಸಮೀಕ್ಷೆ ತುಡಿಕೆ ವರದಿ ತಪ್ಪಕ್ಕೆ ಕಾಫಿ ಮಂಡಳಿ ಅಧಿಕಾರಿಗೆ ಜಿಲ್ಲಾಧಿಕಾರಿ ಸೂಚನೆ. ಕೊಡಗರ ಪುದಿಯ ತಾಲೂಕಕ್ಕೆ ಅವಶ್ಯವುಳ್ಳ ಸಿಬ್ಬಂದಿಗಳ ನೇಮಕ ಮಾಡೋಣ ವಿಧಾನ ಪರಿಷತ್ ಸದಸ್ಯ ಮಂಡ್ಯಪಂಡ ಸುನೀಲ್ ಸುಬ್ರಹ್ಮಣ್ಯ ಹೋರಾಟ. ಸುದ್ದಿರೇವರ ಕೊಡಗರ ದಂಟು ಪುದಿಯ ತಾಲೂಕು ಗ್ರೇಡ್ 1 ತಹಶೀಲ್ದಾರ್ ಕುಡ್ದನಕ್ಕೆ ಅವಶ್ಯವುಳ್ಳ ಸಿಬ್ಬಂದಿಗಳ ನೇಮಕ ಆಯ್ತಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯಗಳನ್ನು ಮಂಡ್ಯಪಂಡ ಸುನೀಲ್ ಸುಬ್ರಹ್ಮಣ್ಯ ವಿಧಾನ ಪರಿಷತ್ ವಿಷಯ ಪ್ರಸ್ತಾಪ ಮಾಡಿಚಿ. ಖಾಲಿ ಉಳ್ಳ ಚಾಕ್ರಿನ ನೇಮಕ ಮಾಡೋಕೆ ಪುದಿಯ ನೇಮಕ ತಿಪ್ಪಿನ ವರ್ಗಾವಣೆ ಸಂದರ್ಭದ ಕ್ರಮ ಆಡ್ತವ ಎಂದು ಸಚಿವ ಆರ್ ಅಶೋಕ ಹಿಂಗ ಭರವಸೆ ತಕ್ಕ ಬಂದದ್ದು. ಕೊಡಗು ಜಿಲ್ಲೆಯಲ್ಲಿ ಏರ ಮಳೆ ಪೊಯ್ಯೋನತ ಜಾಗಟ್ಲಾಯ್ತುಳ್ಳ ಬೊಳೆ ನಷ್ಟತನ ಸಮೀಕ್ಷೆ ಮಾಡುವಂಚಿ ವರದಿ ಒಪ್ಪಿಚಿಡುವುದು ಕಾಫಿ ಮಂಡಳಿ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲಿಂಗ ಸೂಚನೆ ಕೊಡ್ತಿತ್ತು. ಕೊಡಗು ಬೊಳೆಕರಡ ಒಕ್ಕೂಟಕರ ಇಕ್ಕೈತ ಜಿಲ್ಲಾಧಿಕಾರಿಗೆ ಮನವಿ ಕಾಗದ ಕೊಡ್ತ ಸಂದರ್ಭದ ಕಾಫಿ ಮಂಡಳಿರ ಅಧಿಕಾರಿಯಡೆ ಕೂಡ ಚರ್ಚೆ ಮಾಡುವ ಎಂದು ಎಂಡಿ ತಿಂಚಿತ್ತು. ಇದಕ್ಕೆ ಬೊಳೆ ನಷ್ಟ ಆಯ್ತುಳ್ಳ ಜಾಗತನ ಕಂದಾಯ ಇಲಾಖೆಕಾರ, ತೋಟಗಾರಿಕಾ ಇಲಾಖೆಕಾರ, ಪಿಂಜ ಕಾಫಿ ಮಂಡಳಿರ ಅಧಿಕಾರಿಯ ತುಡಿಕೆ ಜಂಟಿ ಸರ್ವೆ ಮಾಡುವಂಚಿ ವರದಿ ತರುಣೊಂದು ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಿತ್ತು. ಕೈಂಚ ಪತ್ತಕಾಲತ್ತಿಲ ಅನಂತ ಮಳೆಯರ ಸರಾಸರಿ ಪಿಂಜ ಈ ಕಾಲ ಪುಜ್ಜ ಮಳೆಯರ ಅಂಕಿ ಅಂಶತನ ಪರಿಶೀಲನೆ ಮಾಡುವಂಚಿ ಸಮೀಕ್ಷೆ ಮಾಡುವ ಎಂದು ಕಾಫಿ ಮಂಡಳಿರ ಜಂಟಿ ನಿರ್ದೇಶಕಗಳನ್ನು ತಿಮ್ಮರಾಜು ಎಣ್ಣಿತು. ಕೊಡವತಕ್ಕೆ ಎಳುತ್ತಕಾರಡ